ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಮಾನವ ಸಂಬಂಧಗಳಲ್ಲಿ ಸ್ನೇಹ ಅತ್ಯಂತ ಪರಿಶುದ್ಧವಾದುದು. ನೋವು ಕಳವಳದಿಂದ ಬಾಳ ಬವಣೆಯಿಂದ ಮನಸ್ಸು ಭಾರವಾದಾಗ ಕಂಬನಿಯೊರೆಸಿ ಸಾಂತ್ವನ ಕೊಡುವ ಬಾಂಧವ್ಯ ಸ್ನೇಹ. ಕಲ್ಮಶ ತುಸುವಿಲ್ಲ ನಿರ್ಮಲ ಖುಷಿಯಲ್ಲ. ನಿಜವಾದ ಸ್ನೇಹ ನಿರ್ವ್ಯಾಜವಾದುದು, ನಿಷ್ಕಪಟವಾದುದು. ಅದು ಬಾಳಿಗೊಂದು ಆಸರೆ. ಸ್ನೇಹ ಅಕ್ಷಯ ನಿಧಿ. ಬಾಳಿನ ನೆಮ್ಮದಿಗಾಗಿ ಸ್ನೇಹವನ್ನು ಜೋಪಾನವಾಗಿ ಕಾಯ್ದುಕೊಳ್ಳೋಣ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meters ಅಂದರೆ 612 kHz. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೀಜದ ಜೀವಶಕ್ತಿ ಮತ್ತು ರೈತರಿಗೆ ಅದರ ಮಹತ್ವ ಈ ಕುರಿತು ಡಾ ರಾಧಾ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಗರಿಂದ ಸೋಬಾನೆ ಪದ ಪ್ರಸಾರವಾಗುವುದು. ಈಗ ಜಾಹೀರಾತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಈಗ ಕೇಳಿ ಬೀಜದ ಜೀವಶಕ್ತಿ ಮತ್ತು ರೈತರಿಗೆ ಅದರ ಮಹತ್ವ ಈ ಕುರಿತು ಡಾಕ್ಟರ್ ರಾಧಾ ಬಿಎನ್ ಅವರೊಂದಿಗೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೀಜದ ಜೀವಶಕ್ತಿ ಮತ್ತು ರೈತರಿಗೆ ಅದರ ಮಹತ್ವ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎನ್ ರಾಧಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಧಾ ಮೇಡಮ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಬೀಜ ಜೀವಶಕ್ತಿ ಅಂದ್ರೇನು ಮತ್ತು ರೈತರು ಯಾಕೆ ಅದಕ್ಕೆ ಮಹತ್ವವನ್ನು ಕೊಡಬೇಕು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡಿ ರಾಧಾ ಅವರೇ. ಮೊದಲನೇದಾಗಿ ಸರ್, ಈ ವಿಷಯ ರೇಡಿಯೋ ಮೂಲಕ ರೈತರಿಗೆ ತಲುಪ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ರೈತರಿಗೆ ಏನಂತಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ತಿಳ್ಕೊಳೋದು ಏನಂತಂದ್ರೆ ಮೊಳಕೆ ಶಕ್ತಿ ಅಂತಂದ್ರೆ ಜರ್ಮಿನೇಷನ್ ಅಂತ ಹೇಳ್ತೀವಿ ನಾವು. ಹಂಗಂದ್ರೆ ಏನಂದ್ರೆ 100 ಬೀಜ ಹಾಕಿದ್ರೆ ಎಷ್ಟು ಬೀಜ ಮೊಳಕೆ ಹೊಡೆಯುತ್ತೆ ಅನ್ನೋದು ಲೆಕ್ಕಾಚಾರ ಅವ್ರದ್ದು. ಆದ್ರೆ ಬೀಜದ ಜೀವಶಕ್ತಿ ಅಥವಾ ಬೀಜ ಬಲಾನೋ ಅಂತ ಹೇಳ್ತಾರೆ ಅದನ್ನ. ಸೀಡ್ ವಿಗರ್ ಅಂತ ಹೇಳ್ತೀವಿ ನಾವು ಅದನ್ನ. ಇದು ಬೀಜ ಎಷ್ಟು ಬೇಗ ಮೊಳಕೆ ಹೊಡೆಯುತ್ತದೆ ಮತ್ತೆ ಎಲ್ಲಿ ಐ ಮೀನ್ ಹಾಕಿದ ಎಲ್ಲಾ ಬೀಜಗಳನ್ನು ಒಂದೇ ಸಮಯದಲ್ಲಿ ಮೊಳಕೆ ಬರ್ತದೋ ಇಲ್ವೋ, ಮೊಳಕೆಯಾದ ಸಸಿ ಎಷ್ಟು ಬಲಿಷ್ಠವಾಗಿದೆ ಚಳಿ ಮಳೆ ಬೆಳೆ ಐ ಮೀನ್ ಯಾವುದೇ ಎಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಸಹಿತ ಕಷ್ಟಕರ ಪರಿಸ್ಥಿತಿಯಲ್ಲೂ ಸಹಿತ ಬದುಕುವ ಶಕ್ತಿ ಇದೆಯೇ ಇಲ್ಲವೇ. ಒಟ್ಟಾರೆ ಹೇಳಬೇಕು ಅಂತಂತಂದ್ರೆ ಮೊಳಕೆ ಬಂದ್ರೆ ಸಾಕಾಗೋದಿಲ್ಲ, ಬಲಿಷ್ಠ ಮೊಳಕೆಗಳೂ ಬರಬೇಕು. ಅದನ್ನ ಏನಂತೀವಿ ಅಂತಂತಂದ್ರೆ ಅದೇ ಜೀವಶಕ್ತಿ ಅಂತ ಹೇಳ್ತೀವಿ. ಇವತ್ತಿನ ವಿಚಾರ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತಂತಂದ್ರೆ ಈಗ ಹವಾಮಾನ ಏನು ಚೇಂಜ್ ಆಗ್ತದೆ, ವೈಪರೀತ್ಯ ಇದೆಯೋ, ಪ್ರತಿಯೊಂದು ಬೀಜಕ್ಕೂ ಇದಿದ್ರೆ ಅಷ್ಟೇ ನಿಮ್ಮ ಬೆಳೆ ಸುರಕ್ಷಿತ, ಇಲ್ಲ ಅಂತಂದ್ರೆ ಇಲ್ಲ. ಈಗ ಕೆಲವು ರೈತರು ತಾವು ಬೀಜ ತಂದು ಹೊಲದಲ್ಲಿ ಹಾಕ್ಬಿಡ್ತಾರೆ, 100 to 80 ಬೀಜ ಹುಟ್ಟದೇ ಇಲ್ಲ, ಹುಟ್ಟೋದಿಲ್ಲ, 20 ಬೀಜ ಹುಟ್ಟಿರುತ್ತೆ. ಏ ನಮ್ದು ಹೊಲದಲ್ಲಿ ಬೆಳೆ ಬಂದಿಲ್ಲ ಅಂತ ಕೊರಗ್ತಾರೆ, ನೋವು ಮಾಡ್ಕೋತಾರೆ. ಮತ್ತೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ಲ ಸರ್, ರೆಡಿ ಮಾಡ್ಕೊಂಡು ಗೊಬ್ಬರ ನಿರ್ವಹಣೆ ನೀರು ಆರೈಕೆ ಎಲ್ಲ ಮಾಡಿರ್ತಾರೆ. ಕುಲಿಯವರು ಎಲ್ಲ ಕಷ್ಟ ಅಲ್ವಾ? ಅದು ಅಷ್ಟೇ ಅಲ್ಲ,

ಮಲೆನಾಡು ಶರಣರಂತೆ ಶಿವನ ಕಂಡಿರೆ, ರಂಗಾಪುರದ ಶರಣರಂತೆ ಶಿವನ ಕಂಡಿರೆ. ಸುಹಾ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳುತ್ತಿದ್ದೀರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30. ಈಗ ಜಾಹೀರಾತು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ